ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಆತ್ಮೀಯರೇ, ಇವತ್ತು ನಾವು ಇಂಡಿ ತಾಲೂಕು ತಾಂಬಾ ಗ್ರಾಮದ ಒಬ್ಬ ಅಪರೂಪದ ವನ್ನ ತಾವೆಲ್ಲರೂ ಒಂದು ಸಲ ಆದರೂ ಸಂದರ್ಶನ ಮಾಡಬೇಕು. ಈ ತೋಟಕ್ಕೆ ಬಂದ್ರೆ ನೀವೊಂದು ಹೊಸ ಜಗತ್ತನ್ನೇ ಪ್ರವೇಶ ಮಾಡಿದಂಗ ಆಗ್ತದೆ. ಈ ತೋಟ ನಿರ್ಮಾಣ ಮಾಡಬೇಕು, ಸೃಷ್ಟಿ ಮಾಡಬೇಕು ಅಂತಂದ್ರೆ ಒಗ್ಗಿಯವರು ಒಂದು ಮಿತಿನೇ ಇಲ್ಲ. ಇಲ್ಲಿ ಈ ಸಸ್ಯ ಇಲ್ಲ ಅಂತ ಹೇಳಕ್ ಬರೋದಿಲ್ಲ, ಇಲ್ಲಿ ಈ ಜೀವಿ ಇಲ್ಲ ಅಂತ ಹೇಳಕ್. ಅಷ್ಟು ವೈವಿಧ್ಯಮಯವಾದಂತಹ ಕೃಷಿಯನ್ನ, ಸಸ್ಯವರ್ಗವನ್ನ, ಜೀವಿಗಳನ್ನ ಇಲ್ಲಿ ನೋಡಬಹುದು. ಇಂಥ ಒಂದು ಎಲ್ಲರಿಗೂ ಬಹಳ ಖುಷಿ ಕೊಡುವಂತಹ ಒಂದು ವಿಚಾರ. ಸಾಕಷ್ಟು ಶ್ರಮ ವಹಿಸಿ ಇಡೀ ಜೀವನವನ್ನೇ ಇಲ್ಲಿ ಅವರು ಸವಿಸಿದ್ದಾರೆ. ಅವರಲ್ಲ, ಅವರ ಸಹೋದರರು, ಆಮೇಲೆ ಅವರ ಫ್ಯಾಮಿಲಿ ಮೆಂಬರ್ಸ್, ಎಲ್ಲರೂ ಕುಟುಂಬದವರು ಕೂಡಿ ಈ ಒಂದು ಅದ್ಭುತವಾದಂತಹ ಒಂದು ತೋಟವನ್ನ ಮಾಡಿದ್ದಾರೆ. ಇವತ್ತು ನಾವು ಅವರ ತೋಟದೊಳಗೆ ನಂತರ ತಮಗೆ ಮತ್ತಿಷ್ಟು ಮನವರಿಕೆ ಆಗುವಂತ ಹಂಗ ನೋಡಿ ತಿಳಿ ಮಾಡಿ ಕಲಿ ಎನ್ನುವಂತ ಏನು ಗಾದೆ ಮಾತಿದೆ, ಅದು ಸಂವಾದದೊಳಗೆ ನಾವು ಸಂಪೂರ್ಣವಾಗಿ ಬೀರಪ್ಪ ಅವರು ಏನ್ ಮಾಡಿದ್ದಾರೆ, ಇಲ್ಲಿ ತನಕ ಯಾವ ರೀತಿ ಶ್ರಮ ವಹಿಸಿದ್ರು. ವಿಶೇಷವಾಗಿ ನಮ್ಮ ಯುವ ಕೃಷಿಕರಿಗೆ ಇಲ್ಲಿಂದ ಕಲಿಯುವಂತಹದ್ದು ಸಾಕಷ್ಟಿದೆ, ಮತ್ತೆ ಈಗಾಗಲೇ ನೀವು ಮಾಡ್ತಾ ನಮ್ಮ ಭಾವನೆ. ಅದಕ್ಕೆ ನಮ್ಮ ಜೊತೆಗೆ ಈಗ ಬೀರಪ್ಪ ಅವರು ಇದ್ದಾರೆ, ಅವ್ರನ್ನ ನಾವು ಮಾತಾಡಿಸಿ ಅವರ ಅನುಭವಗಳನ್ನ ಕೇಳೋಣ. ನಮಸ್ಕಾರ ಬೀರಪ್ಪ ವಗ್ಗಿ ಅವರ. ನಮಸ್ಕಾರ ಸರ್, ನನ್ನ ಹೆಸರು ಬೀರಪ್ಪ ಚಿನ್ನಪ್ಪ ವಗ್ಗಿ. ದ್ರಾಕ್ಷಿ ಮಾಡಾಕತ್ತೀವಿ. ದ್ರಾಕ್ಷಿ ಒಳಗ ಬಹಳ ಚಲೋ ಉತ್ತಮ ಇಳುವರಿ ತೆಗೆದಿವು. ಮತ್ತ ಸಾಧಾರಣ ಮತ್ತ ದ್ರಾಕ್ಷಿ ಚಲೋ ಇದಾವ. ಒಂದು 15 ಎಕರೆ ನಿಂಬಿ ಗಿಡ ಮಾಡಿವು. ನಿಂಬಿ ಗಿಡ, ನಿಂಬಿಕಾಯಿ ಯಾರಾದ್ರೂ ಬಂದು ನೋಡ್ಬೇಕು ನೋಡುವಂತ ನಿಂಬಿ ಗಿಡ ಮಾಡಿವು. ಮತ್ತ ಕುರಿ ದನ ಅದು ಮುರ ಎಮ್ಮೆ ಸಾಕಿವು. ಅಲ್ಲಿಂದ 8 ಜಾತಿ ಕೋಳಿ ಅದಾವ್ರಿ. ಚೀನಿ ಇರ್ಬಹುದು, ಟರ್ಕಿ ಇರ್ಬಹುದು, ಉಲ್ಟಾ ಪುಚ್ಚ, ಕಡಕ್ನಾಥ, ಒಂದ್ 8 ಜಾತಿ ಕೋಳಿ ಅದಾವ್ರಿ. ಒಂದ್ 7-8 ಜಾತಿ. ಮೊದಲು ನಮ್ಮ ಒಕ್ಕಲ್ತನ ಪೂರ್ವಿ ಇದ್ದೇಳಾಗ ನಮ್ಮ ಒಕ್ಕಲ್ತನ ಬಹಳ ಸಣ್ಣದಿತ್ತು. ಇವತ್ ಇದೆಲ್ಲ ಮಾಡೋದ್ರಿಂದ ನಮ್ಮ ಒಕ್ಕಲ್ತನ ಬಹಳ ಮುಂದುವರ್ದದ. 4 ಮಂದಿ ನೋಡಿ ಕಲಿಯುವಂತ ತೋಟ ಆಗೈತ್ರಿ ಸರ್. ಈಗ ಇಂಥ ಒಂದು ದೊಡ್ಡ ಉದ್ಯಮ, ಕೃಷಿ ಉದ್ಯಮ ಅಂತ ಹೇಳಿ ಹೇಳ್ಬೋದು. ಯಾಕಪ್ಪ ಅಂತಂದ್ರೆ ಅಷ್ಟು ಶಿಸ್ತು ನಮಗೆ ಸಾಕಷ್ಟು ಕಷ್ಟಗಳು ಎದುರಾಗ್ತಾವ. ಆದ್ರೆ ಇಲ್ಲಿ ನೀವು ಕೋಳಿ ಸಾಕಾಣೆ ಮಾಡಿರಿ, ಕುರಿ ಸಾಕಾಣೆ ಮಾಡಿರಿ, ಅದ್ರ ಜೊತೆಗೆ ದೊಡ್ಡ ದೊಡ್ಡ ಬೆಳೆಗಳನ್ನು ಬೆಳೀತಾ ಇದ್ದೀರಿ. 16 ಎಕರೆಗಳಷ್ಟು ನೀವು ಬೆಳೀತಾ ಇದ್ದೀರಿ. ಅದರೊಳಗೆ ತಂತ್ರಜ್ಞಾನವನ್ನು ಉಪಯೋಗ ಮಾಡ್ಕೊಳ್ಬೇಕಾಯ್ತಪ್ಪ ಅಂತಂದ್ರೆ ಸಾಕಷ್ಟು ಶ್ರಮ ವಹಿಸಿರಬೇಕು. ಅದಕ್ಕೆ ಒಳ್ಳೆ ಲೆಕ್ಕವನ್ನು ಕೂಡ ನೀವು ಹಾಕಬೇಕಾಗ್ತದೆ. ಲೆಕ್ಕ ಇರಲಾರದೆ ನಾವು ರೈತರು ಇವತ್ತು ಮುಂದೆ ಬರುವುದಕ್ಕೆ ಸಾಧ್ಯ ಇಲ್ಲ. ಇಂಥ ಒಂದು ಪ್ರಸಂಗದೊಳಗೆ ಯಾವ ರೀತಿ ನೀವು ಮುಂದಾಲೋಚನೆ ಮಾಡಿ, ಹೌದಪ್ಪ ನಮ್ಮ ಮುಂದಿನ ದಿನಗಳಲ್ಲಿ ನಾವು ಕೃಷಿಯೊಳಗೆ ಇಷ್ಟು ಸಾಧನೆ ಮಾಡಬೇಕು ಅನ್ನುವಂಥದ್ದು ಏನಾದರೂ ಮೊದಲು ನಿಮ್ಮ ಮನಸ್ಸಿನೊಳಗಿತ್ತ, ಅಥವಾ ಯಾವ ರೀತಿ ಸಾಧನೆ ಸಪೋರ್ಟ್ ಮಾಡಿದಂಥವ್ರು? ಸಪೋರ್ಟ್ ಮಾಡಿದವ್ರು ನಮ್ಮ ತಂದೆಯವ್ರಿ. ಒಟ್ಟು ಮಂದಿಯಲ್ಲಿ ಕೂಲಿ ಹೋಗಂಥದ್ದು ಬಿಟ್ಟು ನಿಮ್ಮಲ್ಲಿ ನೀವು ಕಾಯಿಪಲ್ಯ ಮಾರಿದೀವಿ. ಬದನೆಕಾಯಿ ಇರ್ಬೋದು, ಸೌತಿಕಾಯಿ ಇರ್ಬೋದು. ಸೌತಿಕಾಯಿ ಅದು ನಮ್ಮ ಜಿಲ್ಲಾದೊಳಗೆ ಯಾರು ಬೆಳೆದಿಲ್ಲ, ಅಂಥ ಸೌತಿಕಾಯಿ ಬೆಳೆದೇವು. ಮತ್ತು ಈ ಕಡೆ ಕಡೆ ಬಂದು ನಿಂಬೆಗಿ ತಯಾರು ಮಾಡೀವಿ. ನಿಂಬೆಗಿ ತಯಾರು ಮಾಡಿದ್ರೆ ಮತ್ತು ನಿಂಬೆಗಿ ಒಳಗೆ ಚಲೋ ಇದ್ದ 4-5 ಜಿಲ್ಲಾದ ಮಂದಿ ಬರ್ತಾರೆ ನಮ್ಮಲ್ಲಿ ನಿಂಬೆಗಿ ಒಯ್ಯಕ. ನಿಂಬೆಗಿದಿಂದ ನಮ್ಮ ಹಂಗೆ ಉತ್ಪನ್ನಗಳು ಹೆಚ್ಚಾಕ ಮಾಡ್ತೀವಿ. ಈಗ ಒಕ್ಕಲ್ತನ ನೋಡುವಂಗೆ ಐತ್ರಿ. ಮೊದಲು ನಮ್ಮದೇ ಎಲ್ಲ ಭಾಳ ಸಣ್ಣ ಒಕ್ಕಲ್ತನ, ಯಾರು ನಮ್ಮ ಕಣ್ಣಾಕಲ ಆ ಟೈಪ್ ಮಾಡೀವಿ. ಸಮಗ್ರ ಕೃಷಿ ಒಳಗಿದ್ದೀವಿ. ಎಲ್ಲ ಆಯುರ್ವೇದಿಕ್ ಸಸ್ಯಗಳದಾವ. ಮತ್ತು ಎಲ್ಲ 90 ನಮೂನಿ ಹೂವಿನ ಗಿಡ ಅವ. 100 ನಮೂನಿ ಆಯುರ್ವೇದಿಕ್ ಸಸ್ಯಗಳದಾವ. ಹಿಂಗ ಆಯ್ತು. ಎಲ್ಲ ಜಾತಿ ದನ ಕುರಿ ಸಮಯ ಬೇಕಾಗ್ತದ, ಅದಕ್ಕೆ ನಾವು ಟೈಮ್ ಕೊಡಬೇಕಾಗ್ತದ, ಮತ್ತು ಲೆಕ್ಕ ಹಾಕಬೇಕಾಗ್ತದ. ಅದನ್ನು ನೀವು ಯಾವ ರೀತಿ ಮಾಡ್ತಾ ಇದ್ರಿ, ಯಾರ ಮಾರ್ಗದರ್ಶನ ಇದರ ಒಳಗಿತ್ತು ಅಂತಂತೀರಿ? ಇದ್ರ ಮಾರ್ಗದರ್ಶನ ಅಂದ್ರೆ ನಾವು ಸಣ್ಣ ಇದ್ದೇಳಾಗ ನನಗೊಬ್ಬ ಗುರುಗಳಿದ್ರಿ, ಸಿದ್ದಯ್ಯ ವಸ್ತದ ಅಂತೇಳಿ. ಅವ್ರು ನನಗೆ ಹೇಳ್ತಿದ್ರು, ತಮ್ಮ ಹಿಂಗ್ ದುಡ್ದು ಅಂದ್ರೆ ಈ ನಮ್ಮನೆ ದೇವ್ರು ನಿಮ್ಗೆ ಅನ್ನ ಕುಚ್ಚಿದ್ರು. ಮುಂದಿನ ಲೆವೆಲ್ ಮಾಡಿಸ್ತಿದ್ರು. ಎಲ್ಲಾನು ಇಡೀ ಆಸ್ತಿ 120 ಎಕರೆನು ಜೀರೋ ಲೆವೆಲ್ ಮಾಡೀವ್ರಿ. ನನಗೆ ಏನು ಮಾಡಬೇಕು ಅನ್ನೋ ದಿನ ಈ ಒಂದು 20 ಸಾರಿ ಬಂದು ನಮ್ಮ ಹೊಲಕ್ಕೆ ಬಂದು ನನಗೆ ತೋರಿಸ್ಕೊತ ಹೋಗ್ತಿದ್ರು. ನನಗೆ ನಮ್ಮ ತಂದೆ ಕೊಡು, ನಾವು ಉಳಿದ್ ಕೊಡ್ತಾ ಅಂತೇಳಿ ಎಲ್ಲ ಆಸ್ತಿ ಇಸ್ಕೊಟ್ರು. ನನಗೆ ಅತೀ ಮುಂತಂದವ್ರಿಗೆ ನಾನು ಸಿದ್ದಯ್ಯ ವಸ್ತ್ರ ಅಂತೇಳಿ ಅವ್ರು ತೀರಿ ಹೋಗಿದ್ರು. ಈಗ ನನಗೆ ಅವ್ರದಿಂದ ನಾನು ಒಕ್ಕಲ್ತನ ಈ ಟೈಪ್ ಬಂದ. ಮತ್ತು ನಿಮ್ಮ ಸಾಲಿ ಮತ್ತು ಎಲ್ಲಿ ತನಕ ಕಲ್ತ್ರಿ, ಮತ್ತು ಮುಂದೆ ಹೆಂಗೆ ಕೃಷಿ ಒಳಗೆ ಏನಾದರೂ ಮಾಡಬೇಕು ಅಂತಂದ್ರೆ ಅದರದ್ದು ನಾವು ಜ್ಞಾನ ತಗೋಬೇಕಾಗ್ತದೆ. ಅದನ್ನು ಅಂದಾಗ ಸಾಕಷ್ಟು ವಿಜ್ಞಾನಿಗಳ ಜೊತೆಗೆ ಸಂಪರ್ಕನೂ ಬೇಕಾಗ್ತದೆ, ಅಧಿಕಾರಿಗಳ ಜೊತೆಗೆ ಸಂಪರ್ಕನೂ ಬೇಕಾಗ್ತದೆ. ಇದನ್ನೆಲ್ಲ ಯಾವ ರೀತಿ ಮಾಡ್ಕೊಂಡ್ರಿ? ಇದು ನಾನಂತರ ಶಾಲೆ ಕಲ್ತಿಲ್ಲ, ಶಾಲೆಗೆ ಹೋಗಿಲ್ಲ. ಮತ್ತೆ ಈಗ ನಮ್ಮ ಕಡೆಯವ್ರಿ ಆಯ್ತು. ನಮಗೆ ಓದಾಕ ಬರಾಕ ಏನು ಬರಂಗಿಲ್ಲ. ಒಟ್ಟು ಏನು ಮಾಡಬೇಕು ಅನ್ನೋದು ಧ್ಯಾನ ಐತಿ. ಮತ್ತು ಹಿಂಗೆ ಯಾರು ನಮ್ಮ ಗ್ರಾಮ ಸೇವಕರು ಇಂಥವ್ರೆಲ್ಲರೂ ನಮ್ಗೆ ಕೆಲವೊಂದು ತೋಟಕ್ಕೆ ಬಂದು ಬಂದು ಹೇಳಿ ತೋರಿಸಿ ನಮ್ಗೆ ಅವರೆಲ್ಲ ಹಿಂಗೆ ಮಾಡಿರಿ, ಹಿಂಗಾಗ್ತದೆ, ಹಿಂಗೆಲ್ಲ ನಮ್ಗೆ ಭಾಳಷ್ಟು ಇದು ಹೇಳಿದರು. ಅವರು ಇದರಿಂದ ಮಾಡ್ಕೋತ ಹೊಂಟೀವ್ರಿ. ಇಂಥ ಮಷಿನ್ ತೊಗೋಬೇಕು, ಇಂಥ ಸಾಮಾನು ತೊಗೋಬೇಕು, ಇದು ಒಕ್ಕಲ್ತನಕ್ಕೆ ಅನುಕೂಲ ಆಗ್ತದೆ. ತೋರ್ಸ್ಯಾಗ ಆದಿ ತೋರ್ಸ್ಯಾಗ ಅದ್ರ ಮೇಲೆ ಹೊಂಟೀವಿ ಸರ್. ಮತ್ತು ಇದನ್ನೆಲ್ಲ ದಿವಸ ಇದರೊಳಗೆ ಇರಬೇಕಾಗ್ತದೆ. ನೀವು ಹೊಲದೊಳಗೆ ಇಷ್ಟೆಲ್ಲ ಮಾಡಬೇಕು ಅಂತಂದರೆ ಟೈಮ್ ಹಂಚ್ಕೋಬೇಕಾಗ್ತದೆ, ಈ ಕೆಲಸಕ್ಕೆ ಇಷ್ಟು ಈ ಕೆಲಸಕ್ಕೆ ಇಷ್ಟು ಅಂತ. ಮತ್ತು ಕೃಷಿ ಒಳಗೆ ಹಿಂಗೆಲ್ಲ ಯಾವುದು ಟೈಮ್ ಹೇಳಿ ಬರೋಂಗಿಲ್ಲ, ವಾತಾವರಣದ ಮೇಲೆ ಸಾಕಷ್ಟು ಅವಲಂಬನೆ ಆಗಬೇಕಾಗ್ತದೆ. ದಿನ ದಿನ ಕೆಲಸ ಮಾಡ್ತಾ ಇದ್ದೀರ. ನಾವು ಏನ್ ಮಾಡ್ತೀವಿ ಸರ್, ಈಗ ನಾಳೆ ಏನ್ ಮಾಡ್ಬೇಕು ಅನ್ನೋದು ಎಲ್ಲ ಅಣತ. ನಾಳೆ ನೀ ಇದು ಮಾಡ್ಬೇಕು, ನೀ ಇದು ಮಾಡ್ಬೇಕು, ನಾ ಇಂಥಲ್ಲಿ ಹೋಗ್ತೀನಿ, ಹಿಂಗೆಲ್ಲರೂ ಮೊದಲೇ ದಿನಾನೇ ಲೆಕ್ಕ ಹಾಕೋತೀವಿ. ಹಾಕೊಂಡು ಮರುದಿನ ಮುಂಜಾನೆ ತಮ್ಮ ತಮ್ಮ ಕೆಲ್ಸಕ್ಕೆ ತಾವು ಹೋಗ್ತಾರೆ. ಅದ್ರೊಳಗೆ ಏನಾರ ಅದು ಬಿಟ್ಟು ಮತ್ತೊಂದು ಮಾಡುವಂಗೆ ಬಂತು ಅಂದ್ರೆ ಮತ್ತೆ ಆಳಾಗ ಒಂದು ಬದಲಾವಣೆ ಮಾಡಿ ಒಂದಕ್ಕೆ ಹೋಗ್ತೀವಿ. ಓಸು ಮಂದಿ ಒಟ್ಟು ಸಂಜೆ ಮಾಡಿ ಕೂತು ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ. ಎಲ್ಲ ಅಣ್ಣ ಏನ್ ಮಾಡ್ಬೇಕು ಅನ್ನೋದು ಇವತ್ತು ಸಂಜೆ ಮಾಡಿ ವಿಚಾರ ಮಾಡಿ ಮರುದಿನ ಮುಂಜಾನೆ ಆ ಕೆಲ್ಸಕ್ಕೆ ಹೋಗ್ತೀವಿ. ಹಿಂಗ ವಿಚಾರ ಮಾಡಿ ಹೋಗೋದ್ರಿಂದ ಯಾವ ಕೆಲ್ಸನು ನಡು ನಿಂದ್ರಂಗಿಲ್ಲ, ಮಾಡ್ಬೇಕಾಗೋದು ಕೆಲ್ಸ ಮಾಡೋ ದಿನಾನೇ ಮುಗಿತದೆ. ಮತ್ತೆ ಅದು ಏನು ಮಾಡಲಾರ್ದೆ ಅವಾಗೇ ಕೆಲಸ ಮಾಡಿ ಅದ್ರ ಬಗ್ಗೆ ಇದು ಮಾಡೋದ್ರಿಂದ ಯಾವುದು ತೊಂದರೆ ಆಗಂಗಿಲ್ಲ, ನಮ್ಗೆ ಅಗದಿ ಸರಳ ಆಗಿ ನಮ್ಮ ಕೆಲಸ ಮುಗಿದು ಬಿಡ್ತಾರೆ. ಹೀಗೆ ಮಾಡ್ತೀವಿ. ಹೊತ್ತು ಮುಡಿಗೆ ಎಲ್ಲರೂ ಹೆಣ್ಮಕ್ಳು ಗಂಡ್ಮಕ್ಳು ಎಲ್ಲರೂ ಇದ್ದಾಗ ಏನು ಮಾಡಬೇಕು ಅನ್ನುವಂಥದ್ದು ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡಿ ಎಲ್ಲರೂ ಏನೇನು ಮಾಡಬೇಕು ಅವ್ರ ಜವಾಬ್ದಾರಿ ವಹಿಸ್ತೀನಿ. ನೀ ಇದು ಮಾಡಿ, ನೀ ಇದು ಮಾಡುತ್ತೆ, ಎಲ್ಲರಿಗೆ ಇದು ಮಾಡಿಸೋದ್ರಿಂದ ಮುಂಜಾನೆ ತಮ್ಮ ತಮ್ಮ ಕೆಲಸಕ್ಕೆ ಹೇಳೋಣ, ಜಳಕ ಮಾಡೋಣ, ಊಟ ಮಾಡಿ ತಮ್ಮ ಕೆಲಸಕ್ಕೆ ತಾವು ಹೋಗ್ತಾರೆ. ನಮ್ಮ ಕೆಲಸಗಳು ಹೊತ್ತು ಮುಡುಗ್ರದಾಗ ಏನು ಒಂದು ಯೋಜನೆ ಮಾಡಿರ್ತೀವಿ, ಪ್ಲಾನ್ ಮಾಡಿರ್ತೀವಿ, ಇವತ್ತು ಇದನ್ನು ಮಾಡಬೇಕು ಅಂಥೇಳಿ. ಕೆಲವೊಮ್ಮೆ ಯಾವುದೋ ಕಾರಣಕ್ಕೆ ಆಗಂಗಿಲ್ಲ, ಅಂಥ ಸಂದರ್ಭದೊಳಗೆ ಅದು ಮಾಡಲೇಬೇಕಾಗಿರ್ತೈತಿ ಅವತ್ತು. ಆದ್ರೆ ಅಂಥ ಸಂದರ್ಭದೊಳಗೆ ಆಗಲಿಲ್ಲ ಅಂತಂದಾಗ ಅವಾಗ ಏನು ಮಾಡ್ತೀರಿ? ಏನು ಅವಾಗೇನು ಮಾಡಿ, ರಾತ್ರಿ ಎಟ್ ಟೈಮ್ ಆಗಲಿ ಅದು ಕೆಲಸ ಮಾಡೇ ಹೊಳಿ ಮತ್ತು ಊಟಕ್ಕೆ ಬರ್ತೀವಿ. ಮತ್ತು ಅದು ಮಾಡೋ ಕೆಲಸ ಮಾಡಲಿಲ್ಲ ಅಂದ್ರೆ ನಡುವ ಅದು ಇದು ಫೇಲ್ ಆಗ್ತದೆ ರೀ. ಅದಕ್ಕಾಗಿ ಅದು ಕೆಲಸ ರಾತ್ರಿ ಟೈಮಾಗೆ ಆಗಲಿ ಹೆಚ್ಚು ಟೈಮ್ ತೊಗೊಂಡು ಒಟ್ಟು ಅವತ್ತು ಕೆಲಸ ಮುಗಿಸಿ ಮುಂದಿನ ಕೆಲಸಕ್ಕೆ ಹೋಗ್ತೀವಿ. ಬೀರಪ್ಪರ ಇಲ್ಲಿ ನೋಡಿದ್ರಿ, ನಿಂಬಿ ಮಾಡಿರಿ, ನಿಂಬಿ ಒಳಗೆ ಸಾಕಷ್ಟು ನರ್ಸರಿ ಮಾಡಿ ಎಲ್ಲ ಸಸಿಗಳನ್ನು ಮಾರಾಟ ಮಾಡಿರಿ, ಅಗಿ ಮಾರಾಟ ಮಾಡಿರಿ, ಅದ್ರ ಜೊತೆಗೆ ಪಶುಪಾಲನೆ ಇವೆಲ್ಲ ಮಾಡ್ತಾ ಇದ್ದೀರಿ. ಆಮೇಲೆ ಇಂಥ ಒಂದು ಸಂದರ್ಭದೊಳಗೆ ನಿಮಗೆ ದ್ರಾಕ್ಷಿಯಿಂದ ಕೂಡ ಸಾಕಷ್ಟು ಒಂದೇ ಮಾಡಿದ್ರೆ ಸಾಕು, ನಿಂಬಿ ಒಂದೇ ಮಾಡಿದ್ರೆ ಸಾಕು, ಇದರೊಳಗೆ ನಾವು ಸಾಕಷ್ಟು ಅಭಿವೃದ್ಧಿ ಹೊಂದಬಹುದಲ್ಲ ಅನ್ನುವಂಥ ವಿಚಾರ ನಾವು ಪದ್ಧತಿಗಳನ್ನು ಅನುಸರಣೆ ಮಾಡಬೇಕಾಗ್ತದೆ. ಯಾಕಪ್ಪ ಅಂತಂದ್ರೆ ಕುರಿ ಸಾಕಣೆ ಮಾಡೋದು ಬೇರೆ, ಎತ್ತುಗಳನ್ನು ಮಾಡೋದು ಬೇರೆ, ಎಮ್ಮೆಗಳನ್ನು ಮಾಡೋದು ಬೇರೆ, ಆಮೇಲೆ ಈ ಹೊಲದ ಕೆಲಸ ಬೇರೆ. ಇಂಥ ಒಂದು ವಿಚಾರ ಇದ್ದಾಗ ನಿಮಗೆ ಯಾವಾಗಾದರೂ ಅನಿಸ್ಲಿಲ್ಲ, ಇಲ್ಲ ಒಂದೇ ದ್ರಾಕ್ಷಿ ಒಂದೇ ಸಾಕಲ್ಲ, ಇದನ್ನೇ ನಾವು ಡೆವಲಪ್ ಮಾಡೋಣ ಅನ್ನುವಂಥ ಭಾವನೆಗಳು ಯಾವಾಗಾದರೂ ಬಂದಿಲ್ಲ? ಅಂಥ ಮನಸ್ಸಿಗೆ ಸಮಾಧಾನ ಆಗ್ತದೆ. ನಮ್ಮ ದನಗಳು ಇಂಥ ಆಕಳ ಸಾಕಿನಿ, ಇಂಥ ಕುರಿ ಕೋಳಿ ಸಾಕಿನಿ, ಒಂದೇ ಮಾಡಿದ್ರೆ ಅಕಸ್ಮಾತ್ ಏನಾರ ಆಗಿ ಲುಸ್ಕಾನ ಆಯಿತು ಅಂದ್ರೆ ನಮ್ಮ ಇಂಥ ದೊಡ್ಡ ಒಕ್ಕಲ್ತನದೊಳಗೆ ಏನಾರ ಪೆಟ್ಟು ಬೀಳ್ತದ. ಸಮಗ್ರ ಕೃಷಿ ಎಲ್ಲಾನೇ ಇಟ್ಟಿಟ್ಟು ಮಾಡಿದ್ರೆ ಯಾವುದು ಒಂದು ಕೈ ಕೊಟ್ಟರು ಒಂದು ಕೈ ಹಿಡಿತದ, ಯಾವುದು ಒಂದು ಬೆಳೆ ಅಕಸ್ಮಾತ್ ಇದು ಆದ್ರೂ ಎಣ್ಣೆ ಬೆಳೆ ಒಟ್ಟು ಬಿಡಂಗಿಲ್ಲ. ಹಿಂಗಾಗಿ ಸಮಗ್ರ ಕೃಷಿ ಎಲ್ಲಾನೇ ಮಾಡ್ತೀವಿ. ಹಣ್ಣಿನ ಗಿಡನು ಮಾಡ್ತೀವಿ, 108 ಹಣ್ಣಿನ ಗಿಡಗಳು ಹಚ್ಚಿವಿ ರೀ. ಯಾವ ಸೀಸನ್ಗೆ ಯಾವ ಹಣ್ಣು ಬರ್ತದ ಆ ಹಣ್ಣು ನಮ್ಮಲ್ಲಿ ಐತಿ. ಯಾವ್ಯಾವ ಮಾಸದೊಳಗೆ ಯಾವ್ಯಾವ ಹಣ್ಣು ಬರ್ಬೇಕಾವಲ್ಲ ಆ ಹಣ್ಣನ ಗಿಡ ಎಲ್ಲ ಗಿಡ ಅವ. ಅದಕ್ಕಾಗಿ ಎಲ್ಲ ಸಮಗ್ರ ಕೃಷಿ ಒಂದು ವರ್ಷ ಹಂಗೆ ಕುಂದಿರ್ಬೇಕು. ಈ ಎಲ್ಲ ಮಾಡೋದ್ರಿಂದ ಅದು ಹೋಯ್ತಾ ಇದು ತಗೋ ಹಿಂಗೆ ಒಂದಾಗನ ಒಂದು ಅನುಕೂಲ ಆಗ್ತದೆ ಹೇಳಿ ಎಲ್ಲಾನೇ 12 ತಿಂಗಳ 12 ಟೈಪ್ ಪೀಕ್ಗಳು ಮಾಡಿವ್ರಿ. ಬೀರಪ್ಪರ, ನಿಮ್ಮ ಆಸಕ್ತಿಗೆ ಖುಷಿ ಆಗ್ತದೆ ಒಬ್ಬ ರೈತನ ಹೊಲದೊಳಗೆ ಇಷ್ಟೆಲ್ಲ ಜೀವ ವೈವಿಧ್ಯ ಐತೆ ಅಂತೇಳಿ. ತಾವು ಯಾಲಕ್ಕಿ ಗಿಡವನ್ನು ಸಹಿತ ಬೆಳೆಸಿರಿ, ಅಡಿಕೆಯನ್ನು ಬೆಳೆಸಿರಿ, ಆಮೇಲೆ ಸಾಕಷ್ಟು ಔಷಧೀಯ ಗಿಡಗಳನ್ನು ಬೆಳೆಸಿರಿ. ಈಗ ನಮ್ಮಲ್ಲಿ ಸಾಮಾನ್ಯವಾಗಿ ಬೆಳೆಯುವಂಥ ಏನು ಬೆಳೆಗಳು, ಅಕ್ಕಿ ಬೆಳೆಯುವಂಥದ್ದು, ಅಡಿಕೆ ಬೆಳೆಯುವಂಥದ್ದು, ಇಂಥ ಪ್ರಯೋಗಗಳನ್ನು ಯಾಕೆ ಮಾಡ್ತಾ ಇದ್ದೀರಿ ತಾವು? ಅಂದ್ರೆ ಸರ್, ನಾವು ಹಿಂಗ ಪ್ರವಾಸಕ್ಕೆ ಆ ಕಡೆ ಕಡೆ ಹೋದಾಗ ಕೆಲವಂಥವ್ಲಿ ಎಲ್ಲ ಅಡಿಕೆ ಗಿಡ ನೋಡಿವು, ಅಡಿಕೆ ಬೆಳೆದಿವು. ನಾವು ಮಾಡಿದ್ರೆ ಯಾಕೆ ಬೆಳೆಯಂಗಿಲ್ಲ? ನಮ್ಮಲ್ಲಿ ಮಾಡ್ಲಾದಕ್ಕೆ ಬೆಳೆದಿಲ್ಲ. ಎಲ್ಲರೂ ನಮ್ಮ ಬಹಳ ಬಿಸಿಲದ ನಮ್ಮ ದೇಶ ನಮ್ಮಲ್ಲಿ ಬೆಳೆಯಂಗಿಲ್ಲ ತಗ, ಯಾಕೆ ಬೆಳೆಯಂಗಿಲ್ಲ? ನಾವು ಮಾಡಿ ನೋಡೋಣ ಅಂತೇಳಿ ಅಡಿಕೆ ಗಿಡ ಹಚ್ಚಿ ನೋಡಿವು, ಅಡಿಕೆ ಚಲೋ ಬಂದೈತಿ. ಈಗ ಏನು ಅಡಿಕೆ ಬೆಳಿತಾರ ಅವ್ರಕಿನ್ನ ನಮ್ಮಲ್ಲಿ ಚಲೋ ಬಂದವ. ಇವು ಏಲಕ್ಕಿ ಅವಾಗಲ್ಲಿ ಇನ್ನ ಜಿನಗ್ ಬರ್ತಾವ ನಮ್ಮಲ್ಲಿ, ಏಲಕ್ಕಿ ಅದಕ್ಕಿನ್ನ ಚಲೋ ಗಿಡ ಬಂದವ. ಏಲಕ್ಕಿ ಬೆಳೆ ಹೆಚ್ಚಿವು, ಏಲಕ್ಕಿ ಬೆಳೆ ಎಲ್ಲಕ್ಕಿನ್ನ ಚಲೋ ಬಂದವ. ಯಾವುದೇ ಅಲ್ಲಿ ಏನು ಮಲೆನಾಡದಾಗ ಬೆಳಿತಾರ ಅವ್ರಿಗೂ ಬೆಳಿ ನಮ್ಮ ಕಾವು ಪ್ರದೇಶಕ್ಕೆ ಅವ್ರಕಿನ್ನ ಚಲೋನೇ ಬರ್ತಾವ. ಅಂದ ಮಾಡ್ಲಾದಕ್ಕೆ ಅದು ಬೆಳೆಯಲ್ಲ ಇದು ಬೆಳೆಯಲ್ಲ ಅಂದಾಗ ಮಾಡಿದ್ರೆ ಎಲ್ಲಾನೇ ಬೆಳಿತು. ಏನು ಅಲ್ಲಿ ಏನು ಬೆಳೀತದೆ ಇಡೀ ಬೆಳೆದಿವಿ. ಈಗ ಇಂಥ ಒಂದು ಕೆಲಸದೊಳಗೆ ಸಾಕಷ್ಟು ಕೆಲಸಗಾರ ಬೇಕಾಗ್ತಾರೆ, ಕೂಲಿ ಆಳುಗಳು ಬೇಕಾಗ್ತಾರೆ, ಅದು ವಿಶೇಷ ಕೌಶಲ್ಯ ಇರುವಂಥವ್ರು. ಹಾಂ, ಈಗ ದ್ರಾಕ್ಷಿ ಮಾಡಬೇಕಾಯ್ತಪ್ಪ ಅಂದ್ರೆ ಕೌಶಲ್ಯ ಇರುವಂಥವ್ರು ಬೇಕು, ನಿಂಬೆ ಸಸಿ ಮಾಡಬೇಕಂದ್ರೆ ಕೌಶಲ್ಯ ಇರುವಂಥವ್ರು ಬೇಕು. ಇವನ್ನೆಲ್ಲ ನೀವು ಹೆಂಗೆ ನಿಭಾವಣೆ ಮಾಡ್ತಾ ಇದ್ರಿ? ಇದು ಈಗ ದ್ರಾಕ್ಷಿ ಒಳಗೆ ಕೆಲಸ ಮಾಡಬೇಕಾದ್ರೆ ದ್ರಾಕ್ಷಿ ಒಳಗೆ ಅದು ಯಾರು ಅದರ ಅನುಭವದ ಅವ್ರನ್ನ ಟೀಮ್ ತರಿಸ್ತೀವ್ರಿ ನಾವು. ದ್ಯಾಬೇರಿ ಮದಭಾವಿ ಎಲ್ಲಿ ದ್ರಾಕ್ಷಿ ಏರಿಯಾದ ಅಲ್ಲಿ ಮಂದಿನ ತಂದು ಅದು ಕೆಲಸ ಮಾಡ್ತೀವಿ. ನಿಂಬೆಯಾಗಿ ಮಾಡ್ಬೇಕಾದ್ರೆ ನಮ್ಮ ಇಂಡಿ ತಾಲೂಕು ಇಡೀ ನಮ್ಮ ಇಸ್ವದೊಳಗೆ ಇಂಡಿ ತಾಲೂಕಿನ ನಿಂಬೆ ಗಿಡಕ್ಕೆ ನಂಬರ್ ಒಂದು ಐತಿ. ನಿಂಬೆ ಕೆಲಸ ಮಾಡೋರು ನಮ್ಮಲ್ಲಿ ಆಗ ನಾವು ಅವ್ರ ತೊಗೊಂಡು ನಿಂಬೆ ಕೆಲಸ ಮಾಡ್ತೀವಿ. ನಿಂಬೆಯಾಗಿ ಮಾಡೋದಾಗಲಿ ನಿಂಬೆ ಕೆಲಸ ಮಾಡ್ತೀವಿ. ಅವರು ಅದಕ್ಕೆ ಬೇಕಾದವ್ರಿಗೆ ಬಂದರು ಅಂದ್ರೆ ಅದಕ್ಕೆ ಏನು ಹೇಳಿಸ್ಕೊಳ್ಳೋದ ಕೆಲಸ ಮಾಡ್ತಾರೆ ರೀ. ಅದಕ್ಕೆ ಬೇರೆ ಕಡೆ ಆಳ ತರ್ತೀವಿ, ಒಂದೊಂದು ಯಾವ ಪೀಕಿಗೆ ಎಲ್ಲಿ ಆಳ ತರ್ಬೇಕು ಅಲ್ಲಿ ತಂದು ಮಾಡ್ತೀವಿ. ಈಗ ನಿಮ್ಮ ಮನೆಯೊಳಗ ದೊಡ್ಡವರಂತೂ ಒಂದು ಕೃಷಿ ಬದುಕು ಅವರಿಗೆ ಸರಿಯಾಗಿ ತಿಳುವಳಿಕೆ ಬರಲಿ, ಅವರು ಕೂಡ ಮುಂದುವರ್ಸ್ಕೊಂಡು ಹೋಗ್ಲಿ ಅಂತ ಹೇಳಿ ಅವರಿಗೂ ಕೂಡ ನಮ್ಮ ಮಕ್ಕಳಿಗೆಲ್ಲ. ನಾವು ಸಿನಿಮಾನು ಏನ್ ನೋಡಿ ಏನ ಬಂಗಾರ ಮನ್ಸಿ ಸಿನಿಮಾ ನೋಡ್ತಾರಲ್ಲ, ಹಂಗಾಗತ್ತು. ನಮ್ಮ ಮಕ್ಕಳು ಸಾಲಿ ಹೋಗಿ 8th 9th ಸಾಲಿ ಕಲ್ತು, ನಾವು ಸಾಲಿ ಹೋಗಲಪ್ಪ, ನಾವು ಒಕ್ಕಲ್ತನೇ ಮಾಡ್ತೀನಿ, ನನಗೆ ಒಕ್ಕಲ್ತನದಾಗ ಬಹಳ ತೃಪ್ತಿ ಐತಿ, ನನಗೆ ಒಕ್ಕಲ್ತನದಾಗೆ ಇದು ಓದತ್ತೇಳಿ ಎಲ್ಲ ಮಕ್ಕಳು ಸಾಲಿ ಬಿಟ್ಬಿಟ್ಟು ಒಕ್ಕಲ್ತನಕ್ಕೆ ಬರಲಾಗತ್ತೆ. ನಮ್ಮ ಆಸೆ ಏನು, ಒಂದು 10th ನಾನು ಸಾಲಿ ಕಲ್ತಿಲ್ಲ, ನೀವಾಗ ಸಾಲಿ ಕಲ್ತು ಸ್ವಲ್ಪ ನಿಮ್ಮ ಓದಾಟು ಬರೆಯಟ್ಟರೆ ಕಲಿರತ್ತೆ ಹೇಳಿ ಒಂದು 10th ಒಂದು ಹೊಲ್ದಂದು ಒಂದಿಟ್ಟು ಹುಲ್ಲಾಗೆ ತಂದು ಆಡುಗಳಿಗೆ ಇದಕ್ಕೆ ಹಾಕಿ ಒಟ್ಟು ಏನಾರೇ ಕೆಲಸ ಇಲ್ದೇನೆ ಯಾವ ಮಗನೂ ಕುಲ್ಲ ತಿರುಗಾಡಂಗಿಲ್ಲ. ಸಣ್ಣ ಮಕ್ಕಳು ಹಿಡಿದು ದೊಡ್ಡವ್ರ ತನ ಹೆಣ್ಮಕ್ಳು ಎಲ್ಲರೂ ತಮ್ಮ ತಮ್ಮ ಕೆಲಸ ತಾವು ಮಾಡಿ ತಮ್ಮ ಇದಕ್ಕೆ ಹೋಗ್ತಾರೆ. ಎಷ್ಟು ಮಂದಿ ಆಗ್ತಾರೆ ನಿಮ್ಮಲ್ಲಿ? ನಮ್ಮಲ್ಲಿ ಅಂದಾಜು ಒಂದು 50 ಇದ್ದೀವಿ ಸರ್. ನಮ್ಮ ಮನ್ಯಾಗ ಮನಿ ಮಂದಿನೇ 50 ಇದ್ದೀವಿ ರೀ. ಹೊರಗಿನವರು ಒಂದು 20 ಕೆಲಸಕ್ಕೆ ಬರ್ತಾರೆ. ನಮ್ಮ ಮನ್ಯಾಗ ಹೆಣ್ಮಕ್ಳು ಎಲ್ಲ ಕೂಡಿಸಿ ಒಂದು 50 ಇದ್ದೀವಿ ನಾವು. 50 ಒಂದು 30 ತೋಟದ ಕೆಲಸ ಮಾಡ್ತಾರೆ. ಯಾವಾಗ ಏನ ಇದಕ್ಕೆ ಹೋಗ್ತೇವೆ ಮಾಡ್ತೀವಿ. ಈಗ ಮಕ್ಕಳಿಗೆ ತಾವು ಅಂದ್ರಿ ಕಲಿಯೋದು ಬಿಟ್ಟು ಇಲ್ಲೇ ಒಕ್ಕಲ್ತನ ಮಾಡ್ತೀನಿ ಅಂತಂತಾರೆ ಹುಡುಗರು ಅಂತ ಹೇಳಿ. ಈಗ ಒಕ್ಕಲ್ತನ ಕಲಿಯೋದಕ್ಕೆ ಸಾಕಷ್ಟು ಅವಕಾಶಗಳದಾವ. ಪದವಿ ಅದ, ಕೃಷಿ ಪದವಿ ಅದ, ರೇಷ್ಮೆ ಪದವಿ ಓದ್ಬೋದು, ಪಶುವೈದ್ಯಕೀಯ ಓದ್ಬೋದು. ಮತ್ತು ಹುಡುಗರಿಗೆ ಅದ್ರ ಬಗ್ಗೆ ತಿಳುವಳಿಕೆ ನೀಡಿ ಅವರಿಗೂ ಕಾಲೇಜಿಗೆ ಕಳಿಸುವಂಥದ್ದು ಏನಾದರೂ ವಿಚಾರ ಮಾಡಿರಿ ನೀವು. ಅಂತಲ್ಲಿ ಕಲಿಯಿರಪ್ಪ ಅಂತ ಹೇಳಿ ಇದು ಮಾಡಿದ್ರೆ ಅವರು ನಮ್ಮ ತೋಟ ಬಿಟ್ಟು ಹೋಗಲಿಕ್ಕೆ ಒಲ್ಲತ್ತಾರೆ. ಅವ್ರು ನಮ್ಮ ದನ ಕರುಗಳು ಇರ್ಬೋದು, ಕುರಿ ಕೋಳಿ ಇರ್ಬೋದು, ಇದ್ರ ಜೋಡಿ ಚೆಲ್ಲಾಟ ಆಡ್ದಂಗಾಗಿ ಎಲ್ಲಿ ಬಿಟ್ಟರು ಭಾಳ ದೂರ ದೂರ ಹೋಗಿ ಶಾಲಿಗೆ ಬಿಟ್ಟಿವಿ. ಅಂತಿಂತ ಕೋಚಿಂಗ್ ಶಾಲಿಗೆ ಬಿಟ್ಟಿವಿ ಹೇಳಾರ್ದನೆ ಬಿಟ್ಬಿಟ್ಟು ಬಂದು ನಾವು ಒಕ್ಕಲ್ತನೇ ಮಾಡ್ತೀವಿ. ಅಥವಾ ಒಟ್ಟು ಹಟ್ಟಿ ಉಟ್ಕೊಂಡು ಒಟ್ಟು ಇಲ್ಲೇ ಒಕ್ಕಲ್ತನದೊಳಗೆ ಉಳ್ದಾರಿ. ಈಗ 8-9 ಗಂಡಸು ಮಕ್ಕಳು ಎಲ್ಲರೂ ಒಕ್ಕಲ್ತನಕ್ಕೆ ಉಳ್ದಾರೆ. ಒಬ್ಬ 11 ಸಲುವಾಗಿ 9 ದ್ರಾಕ್ಷಿ ಮಾಡಿ ಕೊಟ್ಟಿನಿ ರೀ. ಇನ್ನೂ ಅಂಥವ್ರು ಇನ್ನೂ 3 ಮಂದಿ ಶಾಲಿ ಬಿಟ್ಟು ಬಂದಾಗ ಇನ್ನೂ ಅವ್ರ ಸಲುವಾಗಿ ಇನ್ನೂ 30 ದ್ರಾಕ್ಷಿ ಹೆಚ್ಚಾಕತ್ತೀವಿ. ಒಟ್ಟು ಅವ್ರಿಗೆ ಒಬ್ಬ ಇಂಜಿನಿಯರ್ ಏನು ಪಗಾರ ತೊಗೋತಾನೆ ಆ ಪಗಾರ ನಮ್ಮ ಒಕ್ಕಲ್ತನದೊಳಗೆ ತೊಂದೀವಿ ರೀ. ಸುಧಾರಿಸಿ ಒಕ್ಕಲ್ತನ ಮಾಡ್ಲಾಕತ್ತಾರ ಒಂದು ಸ್ವಲ್ಪ ನಮ್ಕಿ ನಮ್ಮ ಅತ್ತ. ಬೀರಪ್ಪವ್ರು ಈಗಂತೂ ನೋಡ್ರಿ ಸಾಕಷ್ಟು ಅವಕಾಶಗಳದಾವ. ಸಾಕಷ್ಟು ಸಂಸ್ಥೆಗಳದಾವ. ವಿಶ್ವವಿದ್ಯಾಲಯ ಹಿಡ್ಕೊಂಡು ಬೇರೆ ಬೇರೆ ಪ್ರೈವೇಟ್ ಸಂಸ್ಥೆಗಳು ಸಹಿತ ಇವತ್ತಿನ ದಿವಸ ನಿಮಗೆ ಈಗ ನಿಮಗೆ ಸಿಗುವಂತಹ ವ್ಯವಸ್ಥೆ ಇದೆ. ಮಕ್ಕಳಿಗೆ ಆ ಮೂಲಕ ನೀವು ಕೃಷಿ ವಿಜ್ಞಾನವನ್ನ ಕಲಿಸುವಂತಹದ್ದು, ಅವರಿಗೆ ತಿಳುವಳಿಕೆ ನೀಡುವಂತಹದ್ದು ಮಾಡ್ತಾ ಇದ್ದೀರಾ? ಹೆಂಗ ಮಾಡ್ತೀವಲ್ಲ ಸರ್, ಎಲ್ಲರಿಗೆ ಒಂದೊಂದು ದೊಡ್ಡ ಮೊಬೈಲ್ ತಂದು ಕೊಟ್ಟಿನಿ. ಮತ್ತೆ ಮೊಬೈಲ್ದಾಗ ಏನ್ ಬರ್ತದೆ ನೋಡ್ಲಿಕ್ಕೆ ಹೇಳ್ತೀನಿ. ಮತ್ತೆ ಎಲ್ಲರೆ ವಾದಲ್ಲಿ ಅದು ಕೇಳಿ ಮೊಬೈಲ್ದಾಗ ರೆಕಾರ್ಡ್ ಮಾಡ್ಕೊಂಬಂದು ಅವ್ರಿಗೆ ತೋರಿಸ್ತೀವಿ. ನಮ್ಮ ಸಣ್ಣ ಮೊಬೈಲ್ ಇದ್ರು ಮಕ್ಕಳಿಗೆ ಎಲ್ಲರಿಗೆ ಏನು ಒಕ್ಕಲ್ತನ ಮಾಡ್ತೀನಿ ಅಂತಾಗ ಏನು ಕಲ್ತಾಗಲ್ಲ ಮಕ್ಕಳಿಗೆಲ್ಲ ಮೊಬೈಲ್ದಾಗ ಮಾಹಿತಿ ತೊಳಗತ್ತೀನಿ ರೀ ಸರ್. ತೊಂದ್ಕಿಂದ್ರೆ ಹೇಳ್ತಾರ ಇಂಥದ್ದು ತೊಂದೇವು ಇಂಥದ್ದು ಬರ್ತಪ್ಪ ನಮಗೆ ಇಂಥ ಮೊಬೈಲ್ದಾಗ ಇಂಥಲ್ಲಿ ಇಂಥದ್ದು ಬಂದದ ಅಲ್ಲಿ ನೋಡ್ಲಕ್ಕೆ ಹೋಗ್ತೀವಿ. ಅವ್ರು ಮೊಬೈಲ್ದಾಗ ಮಾಹಿತಿ ಬರ್ತು ಅಂದ್ರೆ ಅವ್ರನ್ನ ನೋಡ್ಲಕ್ಕೆ ಹೋಗ್ತೀವಿ. ಮೊಬೈಲ್ ಮಾಹಿತಿಯಿಂದ ಅನುಕೂಲ ಆಗೈತಿ. ಈಗ ನಮ್ಮಲ್ಲಿ ಸಿಗುವಂಥ ಏನು ಸಂಪನ್ಮೂಲಗಳದಾವ, ಅದು ನೀರಿರ್ಬೋದು ಅಥವಾ ಸಾವಯವ ಪದಾರ್ಥಗಳಿರ್ಬೋದು, ಗಿಡಗಳ ತಪ್ಪಲು ಅಂಥವೆಲ್ಲ ಇರ್ಬೋದು, ವಿಶೇಷ ಪ್ರಯತ್ನ ಇದಕ್ಕೆ ನೀವು ಮಾಡಿದ್ದೀರಿ. ಯಾವ ರೀತಿ ನೀವು ನಿಮ್ಮ ಹೊಲದೊಳಗೆ ನೀರು ಹಿಡಿಯುವಂಥ ಒಂದು ಕೆಲಸ ಅಥವಾ ನೀರು ಸಂಗ್ರಹ ಮಾಡುವ ಹಳ್ಳದ ನೀರನ್ನು ಸಂಗ್ರಹ ಮಾಡುವಂಥದ್ದು ನೋಡಿದ್ದೀವಿ, ಯಾವ ರೀತಿ ಇದರೊಳಗೆ ನೀವು ವಿಶೇಷವಾಗಿ ಆಸ್ತಿ ವಹಿಸಿ ಆ ಕೆಲಸವನ್ನು ಮಾಡಿಕೊಂಡ್ರಿ? ಅಂದರೆ ಇವತ್ತಿನ ದಿವಸ ನಿಮ್ದು ಏನು ಇಷ್ಟು ದ್ರಾಕ್ಷಿ ಬೆಳೀತಾ ಇದ್ದೀರಿ, ಅದಕ್ಕೆ ನೀರಿನ ವ್ಯವಸ್ಥೆ ಇಲ್ಲಪ್ಪ ಅಂತಂದ್ರೆ ಭಾಳಷ್ಟು ಭೂಮಿ ಮೊದಲ 0 ಲೆವೆಲ್ ಮಾಡಿವ್ರಿ. 0 ಲೆವೆಲ್ ಮಾಡಿ 110 ಮಾವಿನ ತುಡಿವು, ಅಲ್ಲಿಂದ ದೊಡ್ಡ ಮಡುವು ತೆಗೆದಿವ್ರಿ. 100 ಫೂಟ್ ಅಗಲ, 200 ಫೂಟ್ ಉದ್ದ, ಒಂದು 12 ಫೂಟ್ ಗುಂಬ. ಅದು ಸಾಧಾರಣ ಒಂದು 10-12 ತಿಂಗಳ ನೀರು ಅಂಟರ್ಸಂಗಿಲ್ಲ. ಅದು ಬಾಂದ್ರಾದ ತೆಳಗ ಒಂದು ಬಾಯಿ ಹೊಡೆದಿವು, ಬಾಂದ್ರಾದ ಮ್ಯಾಲ ಒಂದು ಬಾಯಿ ಹೊಡೆದಿವು. ಯಾವಾಗೂ ನೀರು 72 ಹೊಲಕ್ಕೆ ನೀರು ಈಗ ದೊಡ್ಡ ಅಲ್ಲಾರ್ದಂಗ ನೀರಿನ ಅನುಕೂಲ ಮಾಡ್ಕೊಂಡಿವ್ರಿ. ಯಾವಾಗಲೂ ಯಾವುದೇ ಇಂಥ ದ್ರಾಕ್ಷಿ ನಿಂಬಿಗಿಡ ದೊಡ್ಡ ಬೆಳೆ ಮಾಡ್ಬೇಕಾದ್ರೆ ಒಂದಿನ ತುಟ್ಟಿ ಮಳೆಗಾಲದಾಗ ನೀರು ಹೋಗ್ತಾವ ಅಂದ್ರೆ ಇಂಥ ಬೆಳೆ ಮಾಡಿದ್ರೆ ಏನು ಭೂಮಿನೂ ಉಳಿಯಂಗಿಲ್ಲ, ಹಂಗೆ ಹೋಗ್ತದೆ. ಅದಕ್ಕಾಗಿ ನಾವು ಮೊದಲು ನೀರು ಒಟ್ಟು ನೀರು ಬೆಳೆಯಂಗಿಲ್ಲ ಅನ್ನಿಸ್ಕೊಂಡು ಬಳಕ ಇಂಥ ಬೆಳೆಗೆ ಗಂಟ್ಬಿದ್ದು ಈ ಬೆಳೆ ನಮ್ಮ ಯಾವ ಬೆಳೆನೂ ಫೇಲ್ ಆಗಂಗಿಲ್ಲ. ಈಗ ಇಂಥ ವ್ಯವಸ್ಥೆ ಮಾಡ್ಕೋಬೇಕು ಅಂತಂದ್ರೆ ಅದಕ್ಕೆ ಸಾಕಷ್ಟು ನೀವು ಖರ್ಚು ಮಾಡಬೇಕಾಗ್ತದೆ, ಶ್ರಮನೂ ಹಾಕಬೇಕಾಗ್ತದೆ. ಯಾವ ರೀತಿ ಅದನ್ನು ವ್ಯವಸ್ಥೆ ಮಾಡ್ಕೊಂಡ್ರಿ ಸರ? ಈಗ ನಮಗೆ ಅಲ್ಲಿ ದೊಡ್ಡ ದೊಡ್ಡ ರೈತರು ಯಾರು ಅನುಕೂಲ ಇರ್ತಾರೆ ಅಂಥವ್ರಲ್ಲಿ ತೊಗೊಂಬರೋದು, ತೊಗೊಂಬಂದ್ಕಿಂದ್ರ ಇಂಥವೆಲ್ಲ ಖರ್ಚು ಮಾಡೋದು. ಮುಂದೆ ನಮಗೆ ನಮ್ಮ ಪೀಕ್ ಬಂದ್ರೂಪ್ಲೇನೆ ಅವ್ರ ಮನೆಗೆ ಒಯ್ದು ಈಗ ನಿಮ್ಮಲ್ಲಿ ಇಟ್ಟು ತಂದಿದ್ದೇವೆ, ಈಗ ನಿಮ್ಮನ್ನು ತೋರತ್ತ ಹೇಳಿ ಹಿಂಗೆ ಕರೆದು ಕುಡಿದು ತೋಳು ಮನೆಗೆ ಹೋಗಿ ತೆಗೆದು ಒಯ್ದು ಮನೆಗೆ ಹೋಗಿ ಕುಡಿದ್ರಿಂದ ನಮ್ಗೆ ಕುಡ್ಲಾಕೆ ಯಾರು ಇಂದ ಮುಂದೆ ತುಳಿಯಂಗಿಲ್ಲ. ಇಪ್ಪ ಅಂದ್ರೆ ಒಂದು ಬೆಲ್ಲದ ಕಣ್ಣಿ ಹಂಗಿಟ್ಟಿವಿ. ನಮ್ಮ ಜೋಡಿ ಕುಡ್ತೋಳ ಯಾವಾಗ ಮಾಡ್ಬೇಕಾದ್ರೆ ಎಷ್ಟೋ ಆಸ್ತಿ ಕೊಟ್ಟವು ಇಸಾರ್ ತೋಳ ನಮ್ಮ ಊರೊಳಗೆ ನಮ್ಮದು ಮಾದರಿ ಐತಿ. ಎಲ್ಲಾದ್ರೂ ಏ ಒಗಿಯೋಗ ಬಿಡು ಹೋಗ್ಲಿ ಬಿಡು ಹಿಂಗೆ ಕಣ್ಣು ಮುಚ್ಚಿ ಮಾತಾಡುವಂಗೆ ಇಟ್ಕೊಂಡಿವು. ಈ ಇದ್ರೊಳಗೆ ಒಟ್ಟೆ ಸುಳ್ಳು ಮಾತಾಡುವಂತ ಯಾವಾಗ ನಮ್ಮಲ್ಲಿ ಇಲ್ಲ. ಹಿಂಗಾಗಿ ನಮ್ಗೆ ಯಾವುದು ನಮ್ಮ ಪೀಕ್ ಬಂದಿನ ಅವ್ರ ಮನೆಗೆ ಒಯ್ದು ಕೊಟ್ಟಿನಿ. ಹಿಂಗಾಗಿ ನನಗೆ ಇವತ್ತಿನ ತನೂ ಒಕ್ಕಲ್ತನಕ್ಕೆ ಒಟ್ಟ ಅರ್ಜಿ ಅನ್ನೋದೇ ಇಲ್ಲ. ನಮ್ಮ ಊರಾಗ ಹಾಕಿದ್ರೆ ನಮ್ಮ ಮನೆಯಾಗ ಇದ್ದಂಗೆ. ಹಿಂಗಾಗಿ ನನಗೆ ಎಲ್ಲ ರೈತರು ಸಹಾಯ ಮಾಡ್ಯಾರ ಸಣ್ಣವ ಇದ್ದಣ್ಣದು ಇವತ್ತಿನ ತನೂ ಎಲ್ಲಾರು ಕಡೆಗಿನವ್ರಿಗೆ ಸಹಾಯ ಮಾಡಿ ನನ್ನ ಒಕ್ಕಲ್ತನ ಈ ಮಟ್ಟಕ್ಕೆ ತಂದಾರ. ಮೊಬೈಲ್ ನಂಬರ್ ಹೇಳ್ತೀರಿ? ಹೇಳ್ತೀನಿ ಸರ್, 9994-9610-84. ಆದ್ಮೇಲೆ ಈಗ ಬೀರಪ್ಪ ಅವ್ರು ಏನು ತಮ್ಮ ನಂಬರ್ ಹೇಳ್ಯಾರ ಅದನ್ನು ನಾನು ಇನ್ನೊಂದ್ಸಲ ಹೇಳ್ತೀನಿ, ತಾವು ಬರ್ಕೊಳ್ಬೋದು. 9946-91-00 ಹೌದು. ಒಂದು ಮುಖ್ಯವಾದಂತಹ ವಿಚಾರ ಏನಪ್ಪಾ ಅಂತಂದ್ರೆ, ನೀವು ಸೀದಾ ಅವರ ತೋಟಕ್ಕೆ ಬಂದು ಅವ್ರ ತೋಟವನ್ನ ಒಂದು ದಿವಸ ಬೇಕಂತ ಅನಿಸ್ತದೆ ನನಗೆ. ಇಲ್ಲಿ ಒಂದು ದಿವಸ ನೀವು ಇದ್ದು ಇಲ್ಲಿ ನೋಡಿಕೊಂಡು ಅದನ್ನ ಯಾವ ರೀತಿ ನಿಮ್ಮಲ್ಲಿ ಅಳವಡಿಸಿಕೊಳ್ಳಬಹುದು, ತಾವು ತಮ್ಮ 4 ದಶಕಗಳ ಕೃಷಿ ಅನುಭವಗಳನ್ನ ಏನು ಹಂಚಿಕೊಂಡಿದ್ದೀರಿ, ಬಹಳ ಅದ್ಭುತವಾದಂತಹ ಒಂದು ವಿಚಾರಗಳನ್ನ ಹೇಳಿದ್ದೀರಿ, ಇಲ್ಲಿ ಏನು ನೀವು ತೋಟದೊಳಗೆ ಮಾಡಿದ್ದೀರಿ ಅದು ಬಹಳಷ್ಟು ಅನುಕರಣೀಯವಾಗಿದ್ದದ. ನಮ್ಮ ವಿಶೇಷವಾಗಿ ನಮ್ಮ ಯುವ ರೈತರು ಇಲ್ಲಿ ಕಲಿಯುವಂತಹದ್ದು ಸಾಕಷ್ಟದ. ಮುಂದಿನ ದಿನಗಳಲ್ಲಿ ಕೃಷಿ ಬೇಡ ಅನ್ನುವಂತಹ ಮನಸ್ಥಿತಿ ಇದ್ದವರಿಗೆ ಇಲ್ಲಿ ತನಕ ನಮ್ಮ ರೈತ ಬಾಂಧವರ ಜೊತೆಗೆ ಸಂವಾದ ಮಾಡಿದ್ದೀರಿ, ಅದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಚೈತ್ರ ವೈಶಾಖ ಮಾಸ, ವಸಂತ ಋತು, ಮಾರ್ಚ್ ಮೇ ಮಧ್ಯೆ ಗಿಡಮರಗಳು ಚಿಗುರಿ ಹೂ ಮೂಡುವ ಸುಂದರ ಕಾಲ. ಜೀರ್ಣಶಕ್ತಿ ಕಡಿಮೆ ಇರುವ ಈ ಸಮಯದಲ್ಲಿ ಹಳೆಯ ಗೋಧಿ ಅಕ್ಕಿಯಿಂದ ಮಾಡಿದ ಪದಾರ್ಥ, ಜೇನುತುಪ್ಪ, ಸಿಹಿಮಾವಿನ ರಸ, ಶುಂಠಿ ಕಷಾಯ ಅತ್ಯುತ್ತಮ. ಹಗಲು ನಿದ್ದೆ ನಿಷಿದ್ಧ. ವ್ಯಾಯಾಮ, ಬಿಸಿ ನೀರಿನ ಸ್ನಾನ ಕಡ್ಡಾಯ. ಸಮರ್ಪಕ ಆಹಾರ ಪದ್ಧತಿ, ವಸಂತ ಋತುವಿನಲ್ಲಿ ಆರೋಗ್ಯ ವೃದ್ಧಿ. ಆಯುಷ್ ಉವಾಚ, ಆಯುಷ್ ಪದ್ಧತಿ ನಿಮ್ಮ ಆರೋಗ್ಯ ಸಂಗಾತಿ. ಪ್ರಕಟಣೆ ರಾಷ್ಟ್ರೀಯ ಆರೋಗ್ಯ ಅಭಿಯಾನ. ಈ ರೈತರಾದ ಬೀರಪ್ಪ ಒಗ್ಗಿ ಅವರೊಂದಿಗೆ ಕೃಷಿ ಅನುಭವ ಕುರಿತು ಸಂದರ್ಶನದ 1ನೇ ಭಾಗವನ್ನು ಕೇಳಿದಿರಿ. ಸಂದರ್ಶಕರು ಡಾಕ್ಟರ್ ಸೋಮಶೇಖರ್ ಎಸ್ ರುಳಿ. ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಸಮಯ 7 ಗಂಟೆ. ಸಂಜೆ 5:30 6 ಗಂಟೆಯವರೆಗೆ SMS ಮಾಡಿ ಗೀತೆ ಕೇಳಿ ಎನ್ನುವ ವಿನೂತನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದೆ. ನೀವು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ಪ್ರಿಯ ಕೇಳುಗರೆ, ನೀವು ಮಾಡಬೇಕಾಗಿರುವುದು ಇಷ್ಟೇ. ನಿಮ್ಮ ನೆಚ್ಚಿನ ಗೀತೆ, ಚಿತ್ರದ ಹೆಸರು, ಗಾಯಕರ ಹೆಸರು, ಸ್ನೇಹಿತರ ಹೆಸರು ಹಾಗೂ ನಿಮ್ಮ ಕುಟುಂಬದವರ ಹೆಸರನ್ನ ಟೈಪ್ ಮಾಡಿ ವಾಟ್ಸ್ಆಪ್ ನಂಬರ್ಗೆ ಕಳುಹಿಸಿ. ನಮ್ಮ ವಾಟ್ಸ್ಆಪ್ ನಂಬರ್ 9900-12:00 ಮಾತ್ರ ಲಭ್ಯವಿರುತ್ತದೆ. 12 ಗಂಟೆಯ ನಂತರ ಬಂದ ಯಾವುದೇ ಮೆಸೇಜ್ಗಳನ್ನು ಸ್ವೀಕಾರ ಮಾಡಲಾಗುವುದಿಲ್ಲ. ನಿಮ್ಮ ಬ್ಯಾಂಕ್ ಅಥವಾ NBFC ವಿರುದ್ಧ ನೀವು ಕರೆ ಮಾಡಿ ದೂರು ದಾಖಲಿಸಿ. ಇಶ್ಯೂಡ್ ಇನ್ ಪಬ್ಲಿಕ್ ಇಂಟ್ರೆಸ್ಟ್ ಬೈ ಫೆಡರಲ್ ಬ್ಯಾಂಕ್, ಯೋರ್ ಪರ್ಫೆಕ್ಟ್ ಬ್ಯಾಂಕಿಂಗ್. ಜನಪದ ಸಂಗೀತ ಕಾರ್ಯಕ್ರಮ. ಕೇಳಿರಣ್ಣ ಕೇಳಿರಣ್ಣ ಕೇಳಿರಣ್ಣ ಕೇಳಿ, ನಮ್ಮ ಶಿವನ ಕುಮಾರಸ್ವಾಮಿ ಸೋಜಿಗದ ಅವತಾರ ತಲೆದಾನ್ರಣ್ಣ, ಸೋಜಿಗದ ಅವತಾರ ತಲೆದಾನ್ರಣ್ಣ, ಕನ್ನಡ ನಾಡಿನ ಗಿರಿಯ ಮೇಲೆ ತೋರಿ ಒಂದು ಬೆಳಕನ್ನ. ದೈತ್ಯರನ್ನು ಒಂದು ಮಾಡಿ, ತಾರಕನ್ನು ಯುದ್ಧ ಹೂಡಿ, ಇಂದ್ರನ್ ಪದವಿ ಕಿತ್ತು ಒಗೆದು ಕುಣಿತಾನ್ರಣ್ಣ, ಹೇ ಇಂದ್ರನ್ ಪದವಿ ಕಿತ್ತು ಒಗೆದು ಕುಣಿತಾನ್ರಣ್ಣ. ದೇವಗಣದ ಮೊರೆಯ ಕೇಳಿ ಕಾರ್ತಿಕೇಯ ಜನ್ಮ ತಾಳಿ, ಅಸುರರನ್ನು ಮೆಟ್ಟಿ ಧೂಳಿ ಮಾರ್ಯಾನ್ರಣ್ಣ, ಅಸುರರನ್ನು ಮೆಟ್ಟಿ ಧೂಳಿ ಮಾರ್ಯಾನ್ರಣ್ಣ. ಇಂದ್ರನ್ ಪದವಿ ಇಂದ್ರನಿಗಿತ್ತು, ಸುರರಿಗೆಲ್ಲ ಅಭಯವಿತ್ತು, ಸ್ವರ್ಗ ಬಿಟ್ಟು ಕನ್ನಡ ನಾಡಿಗೆ ಬಂದಾನ್ರಣ್ಣ, ಈ ನಮ್ಮ ಕನ್ನಡ ನಾಡಿಗೆ ಬಂದಾನ್ರಣ್ಣ, ನಮ್ಮ ಕುಮಾರಸ್ವಾಮಿ ಬಂದಾನ್ರಣ್ಣ. ಕೇಳಿರಣ್ಣ ಕೇಳಿ, ನಮ್ಮ ಶಿವನ ಕುಮಾರಸ್ವಾಮಿ ಸೋಜಿಗದ ಅವತಾರ ತಲೆದಾನ್ರಣ್ಣ, ಸೋಜಿಗದ ಅವತಾರ ತಲೆದಾನ್ರಣ್ಣ. ಲೋಹಗಿರಿಯ ಸೇರಿ ಜಗದ ಮೋಹವನ್ನು ಮೀರಿ ಧ್ಯಾನದಲ್ಲಿ ತನ್ನ ಮನವ ನೆಟ್ಟಾನ್ರಣ್ಣ, ಧ್ಯಾನದಲ್ಲಿ ತನ್ನ ಮನವ ನೆಟ್ಟಾನ್ರಣ್ಣ. ನೆಟ್ಟ ಮನವ ಮೆಟ್ಟಲೆಂದು ಪತ್ನಿ ಶಂಕಿನಿ ಚಿತ್ತಿನಿ,

ತಾಯಿ ಹೃದಯ ಒಡೆದು ಹೋಯ್ತು, ಕಣ್ಣ ನೀರು ಹುಕ್ಕಿ ಬಂತು. ಎತ್ತಿ ಮಗನ ಮುತ್ತನ್ನಿಕ್ಕಿ ಅಳ್ತಾಳ್ರಣ್ಣ, ಎತ್ತಿ ಮಗನ ಮುತ್ತನ್ನಿಕ್ಕಿ ಅಳ್ತಾಳ್ರಣ್ಣ. ಕೇಳಿರಣ್ಣ ಕೇಳಿ ನಮ್ಮ ಶಿವನ ಕುಮಾರಸ್ವಾಮಿ, ಸೋಜಿಗದ ಅವತಾರ ತಳದಾಂಡ್ರಣ್ಣ, ಸೋಜಿಗದ ಅವತಾರ ತಳದಾಂಡ್ರಣ್ಣ.